ಹೈ ಫ್ಯಾಟ್ ಅಂತ ಬಂದಾಗ ಈ ನೀರಿನ ಅಂಶ 60% ಇರಬೇಕು, ಆದ್ರೆ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಮಿನಿಮಮ್ 50% ಇರಬೇಕು. ಸೊ ಈ ತರ ಈ ಮೂರು ರೀತಿಯಲ್ಲಿ ವಿಂಗಡಿಸಿದ್ದಾರೆ ಸರ್. ಅಂದ್ರೆ ಸುಲಭವಾಗಿ ತಯಾರಿಸಲು ಸಾಧ್ಯ ಇರುವಂತದ್ದು ಒಂದು ಉಪ ಉತ್ಪನ್ನ ಹಾಲಿನದ್ದು ಅಂತ. ಹೌದು ಸರ್, ಇದೊಂದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆಯನ್ನು ಕೂಡ ಇದೆ. ಹೌದು ಸರ್, ಒಂದು ಹೇಳ್ಬೇಕಂದ್ರೆ ಈ 100 ಗ್ರಾಂ ಪನೀರ್ ನಾವು ಉಪಯೋಗಿಸಿದ್ರೆ ಸುಮಾರು 2 ಮೊಟ್ಟೆ ತಿಂದಷ್ಟು ಉಪಯೋಗ ಬರುತ್ತೆ ಸರ್. ಅಂದ್ರೆ ಈಗ ಯಾರು ಮೊಟ್ಟೆ ಬೇಡ ಅಂದವರಿಗೆ ಪನೀರ್ ಒಂದು ಪರ್ಯಾಯ. ಹೌದು ಸರ್, ಹೌದು ಹೌದು, ಇದು ಒಂದು ಆಲ್ಟರ್ನೇಟಿವ್. 2 ಮೊಟ್ಟೆಗೆ ಸಮ ಅಷ್ಟು ಪ್ರೋಟೀನ್ ಇರುತ್ತೆ. ಹೌದು ಸರ್, ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪನೀರ್ ಎಂಬುದು ಒಂದು ಬಹು ಬೇಡಿಕೆ ಮಾರುಕಟ್ಟೆಯಾಗಿದೆ. ಹೌದು, ಏನೇ ಸಭೆ ಸಮಾರಂಭ ಇದ್ರೆ ಪನೀರ್ ನದ್ದು ಏನಾದ್ರೂ ಐಟಮ್ ಇದೆ ಅಂತ ಹುಡುಕ. ಹೌದು ಹೌದು ಸರ್, ಖಂಡಿತ. ಅದಲ್ಲದೆ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು ಸಹಿತ ಇದು ಇಲ್ಲದೆ ಯಾವುದೇ ತರ ಅಡಿಗೆನೇ ಮಾಡೋದಿಲ್ಲ ಸರ್. ಅಷ್ಟೊಂದು ಬೇಡಿಕೆ ಬಂದಿದೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಬಹುಬೇಡಿಕೆಯ ಹಾಲಿನ ಉಪ ಉತ್ಪನ್ನ. ಹೌದು ಸರ್, ಪನೀರ್ ಅನ್ನು ಸೇವಿಸುವುದರಿಂದ ಆರೋಗ್ಯ ವರ್ಧನೆ ಆಗ್ತದೆ. ಖಂಡಿತ, ಒಬ್ಬ ವ್ಯಕ್ತಿ ಪನೀರ್ ಸೇವಿಸಲೇಬೇಕು ನೀವು ಹೇಳಿದ ಪ್ರಕಾರ. ತುಂಬಾ ಒಳ್ಳೇದು ಶಂಕರಲಿಂಗಯ್ಯ ಸ್ಥಾವರ ಮಠವರೇ. ಮುಖ್ಯವಾಗಿ ನಮ್ಮ ಜನಜೀವನದಲ್ಲಿ ಆರೋಗ್ಯ ವರ್ಧನೆಯಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನು ಬಳಸ್ತೇವೆ, ಆದ್ರೆ ಪನೀರ್ ಕೂಡ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು ಅನ್ನುವುದರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಮನುಕುಲದ ಆರೋಗ್ಯ ವರ್ಧನೆಯಲ್ಲಿ ಹಾಲಿನ ಉತ್ಪನ್ನವಾದ ಪನೀರ್ನ ಮಹತ್ವ ಈ ವಿಷಯವಾಗಿ ಕಲಬುರಗಿಯ ಮಹಗಾಂವದ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶಂಕರ್ಲಿಂಗ್ ಸ್ಥಾವರಮಠ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳೋಣ. ಶೋಭಕ, ಶೋಭಕ ಬಾರ್ ಪರಾಜಣ. ಏನ್ ನಡೆಸಿವ? ಏನಪ್ಪ ಇವೇ ಕೆಲಸಗಳಿರ್ತಾವಲ್ಲ ಮನ್ಯಾಗ, ಸ್ವಲ್ಪ ಈಗ ಖಾಲಿ ಇದ್ಮೇಲೆ ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದ ನೋಡಪ್ಪ. ನೋಡು, ಯಾವಾಗ್ಲೂ ಮನುಷ್ಯ ಖಾಲಿ ಕೂಡ್ಬಿಡೋದು. ಹೌದು ಹೌದು ಹೌದು. ಖಾಲಿ ಕೂತ್ರ ವಿಚಾರಗಳು ಬಹಳ ಬರ್ತಾವಂತ. ವಿಚಾರಗಳು ಬಹಳ ಬರ್ತಾವ, ಆಮೇಲೆ ಮುಂದಿನ ಕೆಲಸಗಳೇನು ಹೊಂಡಂಗಿಲ್ಲ, ಸ್ವಲ್ಪ ಕೂಡದೊಂದೇ ಆಗ್ತದೆ. ಕೆಲಸಕ್ಕೆ ಬರೋದು ವಿಚಾರ ಬಂತು, ಟೆನ್ಷನ್ ಆಗ್ತದೆ. ಹೌದು ಹೌದು ಹೌದು. ಏನ ಹೌದು, ಅದಕ್ಕ ಏನಾಯ್ತಂತಿ ಮಾನೊಂದ್ ವಿಷಯ ನಿಂಗೆ ಹೇಳ್ಬೇಕಾಗಿತ್ತು. ಏನದು? ಒಂದು ಘಟನೆ ಆಯ್ತು. ಏನಾಯ್ತಪ್ಪ? ಹೋಟೆಲ್ಗ ಊಟಕ್ಕೆ ಹೋಗಿದ್ವಿ. ಏನ ಹೋಟೆಲ್ಗೆ ಊಟಕ್ಕೆ ಹೋದ ಹಿಂಗೆ ಒಂದು ಫ್ಯಾಮಿಲಿ ಬಂದಿತ್ತು, ಗಂಡ ಹೆಂಡತಿ 4 ಮಂದಿ ಮಕ್ಕಳು ಬಂದಿದ್ರು. ಏನ ಅವರು ನಾನು ಬಾಜು ಕೂತಿದ್ದೆ, ಇನ್ನೊಂದಿಬ್ರು ಹೋಟೆಲ್ ಅಂದ್ರೆ ಬಂದಿರ್ತ ಆಜು ಬಾಜು ಕೂತಿರ್ತಾರೆ. ಅವ್ರು ಒಂದು 6 ಮಂದಿ ಇದ್ರು, ಒಂದ್ 8 ರೊಟ್ಟಿ, ಒಂದ್ 4-5 ಪಲ್ಯ, ಏನು 4-5 ಸ್ಟಾರ್ಟರು, ಏನು ಇವೆಲ್ಲ ಹೇಳಿದ್ರು. ಯಾದ್ರು ಎಷ್ಟು ತಿಂತಾರೋ ಎಷ್ಟು ಉಣ್ತಾರೋ ಅರ್ಧನು ತಿನ್ನಲಿಲ್ಲ, ಎಲ್ಲ ಹಂಗೆ ಬಿಟ್ರು, ಹಂಗೆ ಉಳಿಸಿದ್ರು, ಹಂಗೆ ಉಳಿಸಿದ್ರು. ಮತ್ತೆ ಹೇಳಿದ್ರು, ಆಮೇಲೆ ಮತ್ತ ಅದಾದ್ಮೇಲೆ ಮತ್ತೆ ಐಸ್ ಕ್ರೀಮ್ ತರಿಸ್ರು, ಅದು ತರಿಸ್ರು, ಇದು ತರಿಸ್ರು. ಬಾಜು ಒಬ್ರು ಕೂತಿದ್ರಪ್ಪ, ಸ್ವಲ್ಪ ವಯಸ್ಸಾದ್ರು. ಅವ್ರಿಗೆ ಏನ್ ನೋಡ್ಲಿದ್ರು, ನಾನು ನೋಡ್ಲಿತ್ತಿದ್ದೆ, ಹಂಗೆ ಊಟ ಮಾಡ್ಕೋತಾನೆ ನೋಡ್ಲಿಕ್ಕೆ. ಅವ್ರಿಗೆ ತಾಳ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಕರೆ ಅದ ಮತ್ತ ಅಂದ್ರ ಅರ್ಧದಕ್ಕಿಂತ ಊಟ ತಾಟ್ನಾಗ ಉಳಿದಿತ್ತು. ತಾಟ್ನಾಗ ಉಳಿದ ಉಳಿದಿತ್ತು ಇನ್ನ ಇದ್ರದಾಗ ಅದಾವ ಪಾತ್ರೆ ಒಳಗೆ ಇನ್ನ ಬೇರೆ ಅದಾವ ಅಲ್ಲೇ ಅದ. ಒಂದೊಂದು 4 ಅಣ್ಣೇನು ಉಂಡಿಲ್ಲ ನೋಡಲ್ಲ. ಏನ ಅದಕ್ಕೆ ಅವ್ರು ಕೇಳಿದ್ರು, ಯಜಮಾನ್ರ ಒಂದ್ ತಪ್ಪು ತಿಳ್ಕೊಬಿಡ್ರಪ್ಪ, ಏನ್ರಿ ಇಷ್ಟಿದ್ರಿ, ಎಷ್ಟು ಅನ್ನ ವೇಸ್ಟ್ ಮಾಡಿರಿ, ಹೌದು ಸ್ವಲ್ಪ ಕಡಿಮೆ ತರಿಸಬೇಕಾಗಿತ್ತು, ಎಷ್ಟು ಬೇಕು ಅಟ್ಟೆ ತರಿಸಬೇಕಾಗಿತ್ತಲ್ರಿ ಅಂದ್ರೆ ಪಾಪ ಕಳಕಳಿಯಿಂದ. ಅದಕ್ಕೆ ಏನ್ ಅನ್ಬೇಕು? ಏನಂದ? ಏನ್ರಿ ನೀವು ಬಿಲ್ ಕೊಡ್ಲಿತ್ರಿ? ನೋಡಲ್ಲ. ನಮ್ ಬಿಲ್ರಪ್ಪ, ನಮ್ ಪಾರುಗಳು, ಅವಾಗೇನೋ ತರಿಸ್ಬೇಕಂದ್ರೆ ತರಿಸು, ಹೋಗ್ಲಿಲ್ರಪ್ಪ, ರುಚಿ ಹಿಡಿಸಿಲ್ಲ ಅಂತ ಇಟ್ಕೋರಿ, ತಿಂದಿಲ್ಲ. ನಿಮ್ಗೇನಾಗಿದ ನೋಡ್ರಿ, ಒದ್ದಟ್ಟತನದ ಮಾತು ಅಂದ್ರ. ಅದಕ್ಕಿಲ್ರಪ್ಪ, ತಪ್ಪಾಯ್ತು ನೀವು ಮಾತಾಡಿದಕ್ಕೆ, ನನಗ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರ ಜಾಗ ಖಾಲಿ ಮಾಡಿದ್ರು. ನೋಡಲ್ಲ, ಇಷ್ಟಾದ್ರೂ ಬುದ್ಧಿ ಬರಬಾರ್ದ, ನಾವ್ ಹಿಂಗ ಅಂದದಕ್ಕೆ ಇಷ್ಟು ಮಾತು ಅನ್ಸ್ಕೋಬೇಕಾಯ್ತವ ಅಂತ ಹೇಳ ಅಲ್ಲ. ಅದಕ್ಕೆ ಅಷ್ಟಕ್ಕೆ ಹೋದ್ರು, ಅವರು ಹೋದ್ರು, ಅವ್ರು ಹೋದ್ರು, ಎಲ್ಲ ಹೋದ್ರು, ನಾವ್ ವಿಚಾರ ಮಾಡಕ್ ಓದಕ್ ಕೂತಿ ಶೋಭಕ್. ನಾನೇನ್ ಅನ್ಕೊಂಡೆ ಅಂದ್ರೆ, ಅವ್ರಿಬ್ರದ್ರಾಗ ಸರಿ ಯಾರ್ದು ಸರಿ ಯಾರು, ಅಲ್ಲಿ ಏನ್ ಸಮಸ್ಯೆ ಆಯ್ತು? ಹೌದಲ್ಲ. ಹೌದು. ಈಗ ರೈತ ಬೆಳಿತಾನ, ಆ ರೊಟ್ಟಿ ಇರ್ಲಿ, ಪಲ್ಯ ಇರ್ಲಿ, ತರಕಾರಿ ಇರ್ಲಿ, ಏನೇ ಇರ್ಲಿ, ಬೇಳೆ ಇರ್ಲಿ, ಹೌದು ಕಷ್ಟ ಪಟ್ಟಿರ್ತಾನ. ಹೌದು. ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ, ಎಷ್ಟು ಬಿಸಿಲಾಗಿ ನಿಂತಿರ್ತಾನ, ಎಷ್ಟು ಮಳೆ ನಿಂತಿರ್ತಾನ, ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತ ಮಾಡಿದ ಅದು ರಾಶಿಯಾಗಿ ಬಂದಿರ್ತದೆ. ಹೌದು, ರೊಕ್ಕ ನಮ್ದೇ ಇರ್ತಿರ್ಬೇಕು. ಅದೇ ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ ಹೌದಲ್ಲ. ಖರೇ, ಅದ ಒಂದು ಕಾಳು ಬೆಳೆಯೋ ನಿನಗ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗ. ಆ ಅಧಿಕಾರ ನಮ್ಗೆ. ಹೌದು ಹೌದು ಹೌದಲ್ಲ. ಯಾಕಂತಂದ್ರ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗ್ಲಾರ್ದೆ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡ್ತೀವಿ ಬಡತನ ಇರುವಂತ. ನಾವು ಈ ರೀತಿ ನಾವು ಹಾಳು ಮಾಡ್ಕೊಂಡ್ರೆ ಏನಾಗುತ್ತಂತಾರ ರೇಟ್ ಹೆಚ್ಚಾಗುತ್ತೆ. ಖರೇ, ಅದ ಅರ್ಧ ವೇಸ್ಟ್ ಆಯ್ತಲ್ಪ ಇಲ್ಲಿ ವೇಸ್ಟ್ ಆಯ್ತು. ಇದು ಒಂದ್ ಕತ್ತಿ ಆದ್ರೆ ಶೋಭಕ. ಇನ್ನೊಂದು ಈ ಲಗ್ನ ಸಭೆ ಸಮಾರಂಭ. ನಾನು ಅದೇ ವಿಚಾರ ಮಾಡ್ಲಿಕ್ಕೆ. ಈಗ ಒಂದ್ ಮನೆಯೊಳಗೇನೆ ನಾವು ಸಭೆ ಸಮಾರಂಭ ಅಂತೂ ಬಿಡು, ನಾಲ್ಕು ಮಂದಿ ಹೆಚ್ಚಿಗೆ ಬರ್ತಾರೆ ಕಡಿಮೆ ಬೀಳ್ತದ ಅಂತ ಅನ್ನೋ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಬಹುದು. ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅದನ್ನು ನೀ ಹೂ ಅಂತ ಮಾಡಿ ಅಲ್ಲಿ ಮೋರಿಗೆ ಹಾಕಿ ಬರೋದು ಚಲೋ ಅಲ್ಲದ. ಹೌದು, ಎಷ್ಟು ಬೇಕಾಗ್ತದೆ ನಮ್ಗೆ ಗೊತ್ತಿರ್ತದಪ್ಪ, ನಾವ್ ಎಷ್ಟು ಮಂದಿ ಹೇಳಿವಿ ಅಷ್ಟು ಮಂದಿ ಲೆಕ್ಕ ಮಾಡ್ಕೊಂಡು ಮಾಡಿಸ್ಬೇಕಪ್ಪ. ಅದೆಲ್ಲ ಬಿಟ್ಟು ಹೂ ಅಂತ ಮಾಡಿಸೋದು, ತೆಕ್ಕಿ ಕಟ್ಲೆ ಜಾಸ್ತಿ ಮಾಡಿಸೋದು, ಆಮೇಲೆ ಯಾರು ತಿನ್ಲಿಕ್ಕೆ ಆಗಂಗಿಲ್ಲ, ಮನೆಗೆ ಒಯ್ಯ ಅವರು ಒಯ್ದಿರ್ತಾರ, ಒಯ್ದ್ರು ಅಷ್ಟು ಜಗ್ಗಿ ಉಳಿದಿರ್ತದೆ. ಇದು ಒಂದು ರೀತಿ. ಆದ್ರೆ ಇನ್ನೊಂದೇನಂದ್ರೆ ಜನರಲ್ಲಿ ಒಂದು ಫ್ಯಾಷನ್ ಟೈಪ್ ಆಗಿದವ. ಹೌದು, ತಾಟ್ನೆ ಹಾಕೊಂಡು ಅಷ್ಟು ಖಾಲಿ ಮಾಡಬಾರ್ದನ್ನೋದು ಅಲ್ಲ, ಒಂದಂದ್ರೆ ಎರಡು ಚಪಾತಿ ಹಾಕೊಳ್ಳೋದು, ಪಲ್ಯ ಎರಡು ಸಲ ಹಾಕೊಳ್ಳೋದು, ಇನ್ನೊಂದು ಹಾಕೊಳ್ಳೋದು, ಒಂದ್ ಸ್ವಲ್ಪ ತಿನ್ನೋದು, ಉಳಿದು ಹಂಗ ಒಯ್ದು ತಾಟಿಟ್ಬಿಡು ಅಂತಂದ್ರ ಇಲ್ಲಿ ನಮ್ದು ಏನು ನಾವು ತೋರಿಸ್ತೀವಿ ಅಲ್ಲಿ ಉಳಿಲಿಲ್ಲ ಕಡಿಮೆ ಬಿಡ್ತ. ಇವ್ರು ತಿಂದಿರ್ತಾರ, ಇವ್ರು ತಿಂದಿರಂಗಿಲ್ಲ, ಅಲ್ಲಿ ಉಳಿದಿರಂಗಿಲ್ಲ, ಉಳಿದಿರೋದು. ಮತ್ತೆ ಅಂದ್ರೆ ವೇಸ್ಟ್ ಎಷ್ಟಾಯ್ತು, ಒಂದ್ ರೀತಿ ನ್ಯಾಷನಲ್ ವೇಸ್ಟ್ ಅಂತೀವಲ್ಲ. ಖರೆ, ಹಂಗ ಹೌದು. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ನಾವೇನ್ ಊಟ ಮಾಡ್ಬೇಕಾಗಿರ್ತಾರವ, ಇನ್ನೊಂದ್ಸಲ ಹಾಕೊಂಡು ಬಂದ್ರಾಯ್ತಲ್ಲ. ಖರೆ, ಅದ ಈಗ ಬಫೆ ಬಂದಿರೋದೇ ಅದೇ ಉದ್ದೇಶದಿಂದಪ್ಪ, ಅಂದ್ರೆ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದನೇ ಬಫೆ ಅಂತ ಮಾಡಿರಪ್ಪ. ಈಗ ಅದರದಾಗ್ನು ನಾವು ಅಷ್ಟು ಹಾಕೊಂಡು ಬಂದು ಚಲ್ತೀನಿ ಅಷ್ಟು ಅಂತಂದ್ರೆ ಹೆಂಗದು, ಹೆಂಗಾಗ್ತದೆ? ಒಂದೇ ಸಲ ಬಡಿಸ್ಕೊಂಡು ಬರೋದ್ರಾಗ ಏನ್ ಇರ್ತದೆ? ಹೌದು, ಮತ್ತೆ ಅಲ್ಲಿಂದ ಹೋಲಿಕೆ ಅಂದ್ರೆ ಕೈ ಕಾಲು ನೋಯ್ತಾವೇನು? ಅದು ಕಾಲು ನೋಯೋದು ಅಂತ ಇರ್ಲಿ, ಅದು ಹೋಗ್ಲಿಕ್ ಬೇಸರ ಆದ್ರೂ ತನಗೆ ಎಷ್ಟು ನಾ ತಿನ್ನೋದು ಕೆಪಾಸಿಟಿ ಇರ್ತದಪ್ಪ, ನಾ ಎಷ್ಟು ತಿನ್ಬಹುದು, ಒಂದ್ ತಿನ್ಬಹುದು, ಅರ್ಧ ಚಪಾತಿ ತಿನ್ಬಹುದು, ಒಂದಿಷ್ಟು ಅನ್ನ ತಿನ್ಬಹುದು, ಅಷ್ಟು ಹಾಕೊಂಡ್ ಬಿಟ್ರೆ ಮುಗಿದೋಯ್ತಲ್ಲ. ಅಲ್ಲೇ ಇರ್ತದೆ ಎಲ್ಲ, ಕಣ್ಣಿಗೆ ಕಾಣಿಸ್ತಿರ್ತದೆ. ಇದನ್ನ ಯಾವ್ದು ಬೇಕು ಅದನ್ನ ಹಾಕೊಳ್ಳೋದು. ಆಮೇಲೆ ಇನ್ನೊಂದು ಎರಡು ಮೂರು ಪಲ್ಯ ಮಾಡಿರ್ತಾರೆ. ಹೌದು, ಎಲ್ಲಾ ಪಲ್ಯ ಟೇಸ್ಟ್ ನಮ್ಗೆ ಹಿಡಿಸೋದಿಲ್ಲ. ಹೌದು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾವ್ದ ಟೇಸ್ಟ್ ಹಿಡಿಸ್ತಲ್ಲ ಅದ ಇನ್ನೊಂದ್ಸಲ ಹಾಕೊಂಡು ಬರ್ಬಹುದು. ಹೌದು, ಖುಷಿಯಿಂದ ತಿಂದಂಗ ಆಗುತ್ತೆ, ಯಾವ್ದು ರುಚಿಯತ್ತ ಅದೇ ತಿಂದಂಗ ಆಗ್ತದೆ. ಹೌದಲ್ಲ? ಹೌದು ಹೌದು. ಅದಕ್ಕೆ ಈ ರೀತಿ ವೇಸ್ಟ್ ಆಗ್ಬಾರ್ದು, ಎಲ್ಲರೂ ನಾವು ಕಾಳಜಿ ತಗೋಬೇಕು. ಖರೇ, ಅದ ಆಮೇಲೆ ಮನೆಗೂ ಸಹಿತ ಅಷ್ಟೇ. ಹಾ, ಮನೆಯೊಳಗೂ ಒಬ್ಬೊಬ್ರಿಗೆ ಲೆಕ್ಕನೆ ಹತ್ತಂಗಿಲ್ಲಪ್ಪ. ನಾವ್ ಎಷ್ಟು ಮಂದಿ ಇದ್ದೀವಿ, ನಮಗೆ ಎಷ್ಟು ಬೇಕಾಗ್ತದೆ ಅನ್ನ, ಎಷ್ಟು ಬೇಕು ಪಲ್ಯ, ಎಷ್ಟು ಬೇಕು ನಮಗ್ ಚಪಾತಿ, ಎಷ್ಟು ಬೇಕು ರೊಟ್ಟಿ, ಎಷ್ಟು ಬೇಕು ಇದೆಲ್ಲ ಲೆಕ್ಕ ಬೇಕಲ್ಲ. ದಿನಕ್ಕೆ ದಿನ ಲೆಕ್ಕ, ಇದ ಲೆಕ್ಕದ ಮೇಲೆ ನಿಂತ್ಕೊಂಡಿದಪ್ಪ ಜೀವನ ಎಲ್ಲ. ಲೆಕ್ಕಿಲ್ಲದೆ ಜೀವನ ಮಾಡ್ಕೊಂಡ್ರೆ ಮತ್ತೆ ಹಾಳಾಗ್ತದೆ ನೋಡಿಲ್ಲ. ಸಾಲ ಹೆಚ್ಚಾಗ್ತದೆ. ಹಾ, ಮತ್ತೆ ಸಾಲ ಹೆಚ್ಚಾಗ್ತದೆ. ಹೌದು, ಖರೆ ಅದ. ಈಗ ಲೆಕ್ಕಿಲ್ಲಂದ್ರೆ ಲೆಕ್ಕ ತಪ್ಪಂತ. ಖರೆ, ಹೌದು ಹೌದು. ಜೀವನ ಲೆಕ್ಕ ತಪ್ಪಿ, ಜೀವನದ ಲೆಕ್ಕನೆ ತಪ್ಪಿ ಬಿಡ್ತದ. ಈಗ ಒಬ್ಬೊಬ್ರಿಗೆ ಹೇಳದ್ನಲ್ಲ ಅಗಳೆ ಲೆಕ್ಕನೆ ಹತ್ತಂಗ್ಲ ಅಂತ ಹೇಳಿ ಎಷ್ಟೆಷ್ಟು ಮಾಡಿಬಿಡದಪ್ಪ. ಮುಂಜಾನೆ ಮಾಡಿದ್ದ ಸಂಜೆಗೂ ತಿಂದು ಸಂಜೆಗೆ ಉಳಿತು ಮತ್ತೆ ಮುಂಜಾನೆ ತನಕ ಉಳಿದಿರ್ತದ. ಅದು ಮುಂಜಾನೆ ತಿನ್ಲಿಕ್ಕೆ ಆಗ್ತೇನೆ ಮತ್ತೆ ಅದ್ ಮತ್ ಸೀದಾ ಇದಕ್ಕೆ ಹೋಗ್ಬೇಕದು. ಮತ್ತೆ ಹಳ್ಳಿಯಾಗಾದ್ರೆ ದನಗಳಿರ್ತಾವಪ್ಪ, ಏನ ಉಳಿದ್ರು ಹಾಕಬಹುದು. ಅದು ಎಷ್ಟು ಹಾಕಬಹುದು, ದನಗಳಿಗೆ ಸಹಿತ ಹೆಚ್ಚಿಗೆ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ. ಹೊಟ್ಟೆ ಒಬ್ಬಿ ಕೊಡ್ತಾವ ಅವು, ಹೆಚ್ಚಿಗೆ ತಿನ್ನೋದ್ರ ಅವು ಎಷ್ಟು ಬೇಕು ಅಷ್ಟೇ ತಿಂತಾವ. ಖರೇ, ಅದ ಹೆಚ್ಚಿಗೆ ನೀವು ಮುಸುರಿ ಇಟ್ಟು ಅಂತಿಟ್ಕೋ, ತಿನ್ನೋದಿಲ್ಲ ತಿನ್ನಂಗಿಲ್ಲ. ಖರೇ, ಅದ ಅಂತಂದ್ಮೇಲೆ ನಾವು ಸಹಿತ ಒಂದು ಲೆಕ್ಕ ಹಾಕೊಂಡು ಈ ರೀತಿ, ಯಾಕಂತಂದ್ರೆ ರೈತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಹೌದು, ಆಮೇಲೆ ಅದಕ್ಕೆ ನಾವು ಒಂದೊಂದು ಅನ್ನ ಊಟ ಮಾಡುವಾಗ ರೈತನನ್ನ ನೆನಿಬೇಕು. ಒಬ್ಬ ರೈತ ಕಷ್ಟಪಟ್ಟು ಬೆಳೆಸಿದ್ದನ್ನ ನಾನು ಊಟ ಮಾಡ್ಲಿತೀನಿ, ನನ್ನ ಬಾಯಿ ಒಳಗೆ ನಡೆದದ, ಇದಕ್ಕೆ ನಾನು ನಮಸ್ಕಾರ ಮಾಡಿ ತಿನ್ನಬೇಕು. ಖರೇ, ಅದು ಆ ಒಂದು ಪೂಜ್ಯ ಭಾವನೆ ನಮ್ಮ ಹತ್ರ ಬಂದ್ರೆ ಈ ರೀತಿ ಹಾಳಾಗುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಖರೇ, ಅದು ಖರೇ. ಅದು ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಈಗ ಮಹಾಗಾವದ ಮಹಾಲಿಂಗ ಗುಂಡಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣ. ಯಾವೂರವು ಆ ತಂಗಿ ತವರೂರ ಏನೈತಿ ಹೇಳ ಗಂಡನೇ ಶರಣನು ಕೋಸಮೀರಾಗ ಕೋಸಮೀರಾಗ ಕೋಸಮೀರಾಗ ವರದೇ ಆಸರ ಕಲ ಗುಡಸಿ ಮಾಡ